ಬರುವೆ ನಾ ಹೇಳಲೇಬೇಕು ಎಂದ ವಿಷಯವೇ ಮರೆತೆ ಹೋಯ್ತಲ್ಲ ನಿಮ್ಮುಂದೆ ಚೆಲುವೆ ನಾ ತೋರಿಸಲಿಂದೆ ತಂದ ಹೃದಯವೇ ಹೊರಟೆ ಹೋಯ್ತಲ್ಲ ನಿನ್ನ ಹಿಂದೆ ಚೆಲುವೆ ಬಿರಿವ ಬೆಳಕಿನ ಹೂವಂತೆ ನೀ ಹುಡುಗಿ ಚಂದದ ನೋವಂತೆ ನೀ ಬೆಡಗಿ ಕಾಡುವೆ ಏಕಂತ ನೀ ಅಡಗಿ ಬಾರಿ ಚೂರು ಆಚೆಗೆ ಹೊಳೆವ ಬಿಸಿಲಿನ ಕೋಲಂತೆ ನೀ ನಡೆವೆ ಕಬ್ಬಿನ ಹಾಲಂತೆ ನೀ ನುಡಿವೆ ನನ್ನನ್ನು ಹೇಗಂತ ನೀ ತಡೆವೆ ಬಾರಿ ಪೂರ ಈಚೆಗೆ ಕನಸು ನಿಜವಾದಂತೆ ಕನಸಾಗಿದೆ ಒಲಿಸಲು ಬರುವೆ ನೂರು ನೂರು ಬಯಕೆಗಳ ಪಾಠ ಶಾಲೆ ತೆರೆಯುವೆನು ಕಲಿಸುತ್ತಲೇ ಕಲಿಯುವೆನು ಜೋಡಿಯಾಗಿ ಹೆಸರುಗಳ ನೀಚಿ ನೋಡಿ ಅಳಿಸುವೆನು ಸುಳಿಯುವೆನು ಯಾರು ಕಾಡಲ್ಲಿ ಸೇರೋಣ ಹಿತವಾಗಿ ಹಾರಿಕೊಂಡು ಹಾರಿ ಹೋಗೋಣ ಚಲಿಸುವ ಚಲುವೆ ಕಾದು ಕೂತ ಕನಸುಗಳ ಕಾರು ಬಾರು ನಡೆಯುತ್ತಿವೆ ಹೃದಯದಲ್ಲಿ ಅಗಲಿರು ಜೀವ ವೀಗ ಗರಿಗೆದರಿ ಮೂಕವಾಗಿ ಚಿಗುರುತ್ತಿದೆ ಉಸಿರುಗಳು ಬೆರೆತಿರಲು ಕಣ್ಣಲ್ಲಿರುವ ಕರೆಗೆ ಹಾಕೋಣ ಜೊತೆಯಾಗಿ ಭಾವಲೋಕ ದೋಚಿಕೊಳ್ಳೋಣ ಚಲಿಸುವ ಚಲುವೆ ಒಲಿಸಲು ಬರುವೆ ನಾ ಹೇಳಲೇಬೇಕು ಎಂದ ವಿಷಯವೇ ಮರೆತೆ ಹೋಯ್ತಲ್ಲ ನಿಮ್ಮುಂದೆ ಚಲುವೆ ಬಿರಿವ ಬೆಳಕಿನ ಹೂವಂತೆ ನೀ ಹುಡುಗಿ ಚಂದದ ನೋವಂತೆ ನೀ ಬೆಳಗಿ ಕಾಡುವೆ ಏಕಂತ ನೀ ಅಡಗಿ ಬಾರಿ ಚೂರು ಆಚೆಗೆ ಕನಸು ನಿಜವಾದಂತೆ ಕನಸಾಗಿದೆ